ನಮ್ಮೆಲ್ಲ ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ವಿಷಯ ಗೋವು ಮತ್ತು ಗೋವಿನ ಉತ್ಪನ್ನಗಳು. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳುವಿರಿ. ಫೆಬ್ರವರಿ 22ರಂದು ನಡೆಯಲಿರುವ ಶ್ರೀ ಕೊಟ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ ದಿನಾಂಕ 22/2025 ಗುರುವಾರ ಬೆಳಗಿನ ಜಾವ 3 ಗಂಟೆಗೆ ಚಿತ್ರದುರ್ಗ ನಗರದ ದೊಡ್ಡಪೇಟೆಯ ಶ್ರೀ ಚೌಡೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ಸಂಪರ್ಕಿಸಿ 9538198757 9538198757 ಶುಭ ಕೋರುವವರು ಚಿತ್ರದುರ್ಗ ನಗರದ ಹಳೆ ಸಂತೆ ಮೈದಾನದ ಬಳಿ ಇರುವ ಎಸ್ಕೆ ಲೇಸರ್ಸ್. ಇಲ್ಲಿ ಮನೆ ಹಾಗೂ ಅಂಗಡಿಗಳಿಗೆ ಬೇಕಾಗುವ ಸುಂದರ ನಾಮ ಫಲಕಗಳನ್ನು ತಯಾರಿಸಿ ಕೊಡಲಾಗುತ್ತದೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042853300ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಹಸು ಮತ್ತು ಹಸುವಿನ ಉತ್ಪನ್ನಗಳು ಭಾಗ 1 ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಅಲ್ಲ ಕಣ್ಗೌರಮ್ಮ, ಅದ್ಯಾವ ಕಟುಕರು ಹಸಿನ ಕೆಚ್ಚಲನ್ನೇ ಕೊಯ್ದಾಕ್ತವಂತ ಪೇಪರು, ಟಿವಿ, ಫೋನಲ್ಲೆಲ್ಲ ಅದೇ ಸುದ್ದಿ. ನಿನಗೆ ಗೊತ್ತಾಯ್ತಾ? ಗೊತ್ತಿಲ್ಲದೆ ಏನ್ ಗಂಗಮ್ಮ, ಎಲ್ಲಿ ನೋಡಿದ್ರು, ಯಾರ ಬಾಯಲ್ಲಿ ಕೇಳಿದ್ರು ಅದೇ ಮಾತು. ಅಲ್ಲ, ಆ ಮೂಕ ಪ್ರಾಣಿ ಏನ್ ಮಾಡ್ತೈತೆ ಹೇಳು ಪಾಪ. ಅಯ್ಯೋ, ಆ ಪಾಪದ ಪ್ರಾಣಿ ಅನುಭವಿಸ್ತಿರೋ ನೋವು ಆ ರಾಕ್ಷಸರಿಗೆ ಹೆಂಗ್ ಗೊತ್ತಾಗುತ್ತೆ ಹೇಳು? ಮನುಷ್ಯನಾಗಿದ್ರೆ ತಿಳಿಯೋದು. ಇವಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಮನಸ್ಸಿನ ಭಯ, ಕಾನೂನಿನ ಭಯ ಒಂದು ಬೇಡ್ವಾ? ಕೈಲಾಗ್ದೋನು ಮೈನೆಲ್ಲ ಗಿಂಟ್ಕೊಂಡ ಅಂತ ಗಾದೆನೇ ಇಲ್ವಾ? ಹಂಗಾಯ್ತು ನೋಡು, ಇಂಥವರ ಕತೆ ಆ ಪಾಪದ ಪ್ರಾಣಿ ಮೇಲೆ ತನ್ನ ಪೌರುಷ ತೋರ್ಸೋದು ಇನ್ಯಾವ ದೊಡ್ಡ ಕೆಲ್ಸ ಹೇಳು. ಯಾರು ಅದು? ಮನೆಯೊಳಗ ಮಂದಿ ಯಾರಾದ್ರೂ ಇದ್ದೀರೇನು? ಗಂಗಮ್ಮ ಅನ್ನೋರು ವಸ್ತಿ ಇದಾನೋ ಅಲ್ಲ ಮತ್ತಿ? ಇಲ್ದೆ ಇರುವಲ್ಲ ಯಾಕಪ್ಪ ಅಣ್ಣ, ನಾವಂತೂ ಸರಿಯಾದ ದಾರಿನ ಹಿಡ್ಕೊಂಡು ಬಂದೀವಿ. ಮತ್ತ ಯಾರಪ್ಪ ಅದು? ಒಳಗ್ ಬನ್ನಿ, ಬಾಗ್ಲು ತೆಗ್ದೇ ಐತಿ, ಬನ್ನಿ. ಓಹೋಹೋಹೋ, ನೀವಾ? ಅವತ್ ದನಗಳ ಸಂತೆಯಲ್ಲಿ ಸಿಕ್ಕಿದ್ರಿ. ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ, ಚೆನ್ನಾಗಿದ್ದೀರಾ? ಇವ್ರು ಯಾರು, ಯಾವ ಸೀಮೆಯರು? ನೆಂಟ್ರ, ಸ್ನೇಹಿತರ, ಪರಿಚಯಸ್ತ್ರ ಗಂಗಮ್ಮ? ಅದೇನ್ ಹೇಳ್ತಿ ಬಿಡು ತಂಗಿ, ನಮ್ದೇನ್ ಭಾರಿ ದೂರದಲ್ಲ, ಇಲ್ಲೇ ನಿಮ್ ಪಕ್ಕದ ಜಿಲ್ಲಾದವ್ರು. ನಾವು ಕಮತಾ ಮಾಡೋರು, ನೀವು ಕಮತಾ ಮಾಡೋರು, ಅಂದ್ಮ್ಯಾಲ ಎಲ್ಲ ಒಂದೇ ಅಲ್ವಾ ತಂಗಿ? ಈ ಕಮತಾ ಅಂದ್ರೆ ಏನ್ ಜಯಮ್ಮರೇ? ಅದೇನು ವ್ಯಾಪಾರವೋ ಕಾರ್ಖಾನೆಯೋ ಗೊತ್ತಾಗಕ್ಕಿಲ್ಲವ. ಏನು ಹಿಂಗ ಹೇಳಕತ್ತಿ ನೀನು? ನೀವು ವ್ಯವಸಾಯ ಒಕ್ಕಲ್ತನ ಅನ್ನೋದಕ್ಕ ನಾವು ಕಮತಾ ಅಂತೀವಿ ನೋಡ. ಮತ್ತ ನಮ್ ನಾಡಿನ ವಿಶೇಷ ಎಷ್ಟು ಚಂದ ಐತಿ ಅಲ್ಲ, 150 ಮೈಲಿ ಅತ್ಲಾಗಿತ್ಲಾಗ ಹೋದ್ರಿ, ನಮ್ ಭಾಷೆ, ಬದುಕು, ಅನ್ನ, ಅರಿವಿ ಎಲ್ಲದ್ರಾಗೂ ಎಷ್ಟು ವೈವಿಧ್ಯತೆ ಐತ ಅಂತೀನಿ. ಇಷ್ಟೆಲ್ಲದರ ನಡುವೆ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದೇ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ? ಅಲ್ಲನವ್ವ, ಮತ್ತ ನಮ್ ದೇಶದ ಮೇಲಿನ ಅಭಿಮಾನ ಅನ್ನೋದು ನಮ್ಮೆಲ್ರಿಗೂ ಹಿಂಗ ಇಟ್ಟೈತೆ. ಹೌದಾ ಅಲ್ಲೋ? ನೀವು ಹೇಳೋದು ನೂರಕ್ ನೂರು ಸತ್ಯವಾದ ಮಾತು. ಎಷ್ಟು ಜನ ಈ ದೇಶದ ಸಂಸ್ಕೃತಿ, ಶಿಕ್ಷಣ, ನಡವಳಿಕೆಗೆ ಕಾಲಕಾಲಕ್ಕೆ ಧಕ್ಕೆ ತಂದ್ರು ಮತ್ತೆ ಮತ್ತೆ ನಮ್ಮ ಒಗ್ಗಟ್ಟನ್ನ ನಾವು ತೋರಿಸ್ತಾನೇ ಬಂದಿದ್ದೀವಿ. ಹಂಗಂತನ ಈ ದೇಶ ಭಾಷೆ ಇನ್ನೂ ಉಳಿದು ಬೆಳೆದೈತ್ ನೋಡ್ರಿ ಅಲ್ವಾ ತಾಯಿ? ಹೊಟ್ಟಿಗೆ ಪಳಾರ ನಾಷ್ಟ ಉಂಟೋ ಇಲ್ಲ, ಬರೀ ಒಣಸಂತಿ ಮಾಡ್ತಿ ಏನು? ಹೊಟ್ಟಿ ಚುರ್ರನ್ನ ಕತ್ತೀತಿ. ಏನ್ ಮಾತು ಅಂತ ಆಡ್ತೀಯ ಶಿವಣ್ಣಾರೆ? ಮನೆಗೆ ಬಂದ ಅತಿಥಿಗಳು ನೀವು, ನಡೀರಿ ಮೊದಲು ಊಟ ಮಾಡಿ. ಏ ಶಿವಣ್ಣ, ಚಾಷ್ಟಿ ಮಾಡಕ್ ಅಂತಂತಂಗಿ ಬೊರ ಮುಂದ ಉಂಡ ತಿಂದ ಬಂದಿವಿ, ಅದೆಲ್ಲ ಆಮೇಲೆ ನೋಡೋಣಂತ. ಮತ್ತ ನಿಮ್ದ ಕಮ್ತ ಹೆಂಗ್ ಹೊರಟೈತಿ? ಏ ಅದೇನ್ ಬಸ್ ಕಾರೆ ಹೊರಡೋಗಕ್ಕೆ? ಇದು ಒಳ್ಳೆ ಬೇಷತ್ ನೋಡು. ಹೆಂಗ್ ಹೊಂಟೈತಿ ಅಂದ್ರೆ ನಿಮ್ ಕೃಷಿ ಯಾವ ರೀತಿ ನಡೆದೈತಿ ಅಂತ ಕಣವಾ. ಏನೋ ಹಿಂಗ್ ಸಾಕ್ತೈತೆ ನೋಡಿ, ಬೆಳೆ ಇದ್ರೆ ಬೆಲೆ ಇಲ್ಲ, ಬೆಲೆ ಇದ್ರೆ ಬೆಳೆ ಇಲ್ಲ, ಕಮತನೆ ಹೊರಟೋಯ್ತೋ ನಾವೇ ಹೊರಟಿದೀವೋ. ಬೇಕಾದಾಗ ಮಳಿ ಬರೋದಿಲ್ಲ, ಬ್ಯಾಡವಾದಾಗ ನಿಲ್ಲೋದಿಲ್ಲ, ಆದ್ರೂ ಹಿಂಗ ಹೇಳ್ಕೊಂಡ್ ಸಾವಿರ ವರ್ಷದಿಂದ ಈ ಬದುಕು ಮಾಡ್ಕೊಂತ ಬಂದಿದ್ದೀವಿ. ಎಲ್ರು ಕೈ ಬಿಟ್ರ ಒಕ್ಕಲ್ತನ ಮಾಡೋರ್ ಯಾರು? ಅನ್ನ ಅರಿವಿ ಬೆಳೆಯೋರ್ ಯಾರು? ಕೃಷಿ ಅನ್ನೋದು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ಬಿಟ್ಟಿದೆ. ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ ಕಾಯ್ಬೇಕು, ಅವರು ನಮಗ್ ಬೇಕಾದಾಗ ಬರೋದಿಲ್ಲ, ಅವನಿಗೆ ಸಮಯ ಇದ್ದಾಗ ಬರ್ತಾನೆ. ಅಷ್ಟೊತ್ತಿಗೆ ಹದ ಹಾರಿ ಹೋಗಿ ಬಿತ್ತೋದು ಆಗಲ್ಲ, ಬೆಳೆಯೋಕು ಆಗಲ್ಲ. ಅದಕ್ಕ ನಾ ಹೇಳೋದು, ರೈತನ ಬಲಕ್ಕ ಎತ್ತು ಆಕ್ಳು ಇರಾಕಬೇಕು ಅಂತ. ನೀ ನೋಡುವ ಆ ಸಂತೆಯಲ್ಲಿ ನಿನ್ನ ಆಕ್ಳ ಮಾರಿ, ಮಾರೋ ಬದ್ಲ ಅದ್ರ ಜೋಡಿ ಇನ್ನೆರಡು ಎತ್ತು ತಂದಿದ್ರ ಈ ಬ್ಯಾರಿರ್ ಮೇಲೆ ನವಲಂಬನ ತಪ್ತಾ ಇತ್ತೋ ಇಲ್ಲೋ? ಹೇಳೋದು ಸುಲಭ, ಅದರ ನಿರ್ವಹಣೆ ತುಂಬಾ ಕಷ್ಟ ಅಲ್ವಾ ಶಿವಣ್ಣಾರೆ? ಒಂದ್ ಊರಿಗೆ ಹೋಗಂಗಿಲ್ಲ ಬರಂಗಿಲ್ಲ. ನಿನ್ ಮಾತು ಕರೆನೇ ಐತಿ ಹೇಳು, ಆದ್ರೂ ಇದ್ರ ಪರಿಹಾರಕ್ಕ ನಾವ ದಾರಿ ಹುಡುಕಬೇಕು. ಯಾವತ್ತೋ ಒಂದ್ ದಿವಸ ಏನೋ ಕೆಲ್ಸ ಬರುತ್ತೆ ಅಂದ್ರೆ ಯಾವಾಗ್ಲೂ ಇರ್ತದ. ನೀವ್ ಏನ್ ಹೇಳಿ ಜಯಮ್ಮ, ದನಕರು ಸಾಕೋದು ಕಷ್ಟದ ಕೆಲ್ಸ ಅನ್ನೋದು ನಿಜ. ಮೊದಲಂಗೆ ಗುಡ್ಡ ಗೋಮಾಳ ಇಲ್ಲ, ಮೇಯಿಸೋಕೆ ಎಲ್ಲಿಗೋಗೋದು ಹೇಳಿ. ಜೊತೆಗೆ ಎಲ್ಲ ವಿಭಕ್ತ ಕುಟುಂಬಗಳು ಕೂಡ್ ಕುಟುಂಬದ ಪರಿಕಲ್ಪನೆ ದೂರ ಆಗೈತಿ, ಮೇಯಿಸೋಕೆ ಜನ ಎಲ್ಲಿದ್ದಾರೆ ಹೇಳಿ. ಆಗಲ್ಲ ಅಂದ್ರೆ ಆಗಲ್ಲ, ಆಗ್ತದಂದ್ರೆ ಆಗ್ತದ. ಹಸು ಇಲ್ಲದ ಕೃಷಿ, ಶಿಕ್ಷಣ ಇಲ್ಲ ಸಮಾಜ, ಎರಡು ಒಂದೇ ನೋಡು. ಮತ್ತ ಮನುಷ್ಯ ಬೇಸಾಯ ಮಾಡೋಕ್ ಮುಂದಾನ ಪಶುಪಾಲನ ಇತ್ತು ಅಂತಾರ. ನಮ್ಮ ದೇಶದಲ್ಲಿ ಎಷ್ಟೊಂದು ವೈವಿಧ್ಯವಾದ ತಳಿ ಇದ್ವು ಗೊತ್ತಾ? ಹೌದೇಳಣ್ಣ, ನಾವು ಚಿಕ್ಕವರಿದ್ದಾಗ ಎಲ್ಲರ ಮನೇಲೂ ಹಸು, ಎತ್ತು, ಕುರಿ, ಮೇಕೆ ಅಂತ ಎಷ್ಟೊಂದ್ ಇರ್ತಾ ಇದ್ವು. ಅದ್ರ ಸಂಗತಿ ಏನ್ ಹೇಳೋದು ಬಿಡವ, ಮತ್ತ ಹೈನಾದ ಒಳಿನೇ ಹರಿತಾ ಇತ್ತು. ಇತ್ತೋ ಇಲ್ವೋ ಹೇಳು, ಹಂಗಂತ ಏನೇನೋ ನೆಪ ಹೇಳ್ಕುಂತ್ರ ನಮ್ಗ ತೊಂದ್ರೆ ಹೌದೋ ಇಲ್ಲೋ? ಕಷ್ಟನೋ ಸುಖನೋ ಏನಾದ್ರೂ ಮಾಡಾಕ ಬೇಕು, ಮನಸ್ಸಿದ್ರೆ ಮಾರ್ಗ. ನೀವ್ ಹೇಳೋದು ನಿಜ, ಆದ್ರೆ ಸಮಸ್ಯೆಗೆ ಪರಿಹಾರ ಏನಂತ ತಿಳಿತಾ ಇಲ್ವೇ? ನಾವು ಇದಕ್ಕೊಂದ್ ದಾರಿ ಕಂಡ್ಕೊಂಡಿಲ್ಲ ಏನವ? ಇರುವುದ್ರಾಗ ಏನಾರ ಮಾಡೋದು. ಗಾವೋ ವಿಶ್ವಸ್ಯ ಮಾತರಹ ಅಂತ ನಮ್ಮ ಪೂರ್ವದ ಶಾಸ್ತ್ರ ಪುಸ್ತಕಗಳೇ ಹೇಳ್ಯಾವ. ಅಂದ್ರ ಗೋವು ಜಗತ್ತಿನ ತಾಯಿ ಅಂತ ಅರ್ಥಾತಿಲ್ಲೋ? ಅಂದ್ರ ಈ ಗೋವಿನ ಮಹತ್ವ ಎಷ್ಟಿರ್ಬೇಕು. ಗೋವು ನಮಗ್ ಸಿಕ್ಕಿರೋ ಭಾಗ್ಯ ಅಂದ್ರೂ ತಪ್ಪಿಲ್ಲ. ತಾಯಿ ಹಾಲ್ ಬಿಟ್ ಮೇಲ ಸ್ವತಃ ತಾನಾ ತಾಯಿಯಾಗಿ ಮಕ್ಕಳನ್ ಸಾಕೋದಂದ್ರ ಎಂತ ಪುಣ್ಯದ ಕೆಲ್ಸ ಐತಿ. ಕಸ ತಿಂದು ಅಮೃತ ಕೊಡುತ್ತಲ್ಲ, ಎಷ್ಟು ಅದ್ಭುತ. ತಾಯಿಗೆ ಋಣಿ ಆದಂತೆ ಗೋವಿಗೂ ಋಣಿ ಆಗ್ಬೇಕು ಅಲ್ವಾ? ಹೌದು, ಹಿಂದೆಲ್ಲ ಬ್ಯಾಸಾಯದ ಓನಾಮ ಶುರು ಹಾಕ್ತಿದ್ದು ಈ ಎತ್ತು ಹಸುಗಳ ಅಂತ್ಯಕ್ಕ. ಕಾಲ ಬದ್ಲಾಗಿದೆ, ಏನೇನೋ ಹಾಕುಂತದ. ಹಂಗಂತ ನಾವು ಸುಮ್ನಿದ್ರೆ ಆಗೋಂಗಿಲ್ಲ, ನಮ್ಮ ಸುಕರು ಉಳಿಸಾಕಬೇಕು ನೋಡು. ಸಣ್ಣ ಪುಟ್ಟ ಕೆಲ್ಸಕ್ಕಾದ್ರೂ ಎತ್ತುಗಳು ಬೇಕಾಗ್ತವೆ. ಎತ್ತುಗಳಲ್ಲಿ ನೆಲ ಉಳುಮೆ ಮಾಡಿದ್ರೆ ನಮ್ ಬೆಳೆಗಳಿಗೆ ಯಾವ ರೋಗನೂ ಇರಲ್ಲ. ಸಗಣಿ ಗಂಜಲದಿಂದನೆ ರೋಗಾಣುಗಳು ದೂರ ಓಡಿ ಹೋಗ್ತಾ ಇದ್ವು ಅಂತೀನಿ. ನೀ ಹೇಳೋದು ಖರಿ ಐತಿ. ಕೋಟಿ ಕೋಟಿ ಜೀವಾಣುಗಳು ಸಗಣಿಯಲ್ಲಿ ಹುಟ್ಟು ಪಡೆದು ಭೂಮಿನ ಶ್ರೀಮಂತ ಮಾಡ್ತಾವೆ. ಈಗ ನೋಡಿ, ಕೊಟ್ಟಿಗೆಯಲ್ಲಿ ದನ ಇಲ್ಲ, ಮಣ್ಣಲ್ಲಿ ಶಕ್ತಿ ಇಲ್ಲ, ರಸಾಯನಕ ಹಾಕಿ ಮಣ್ಣು ಉಸಿರು ಕಟ್ಟಿ ವಿಲವಿಲ ಅಂತ ಒದ್ದಾಡ್ತೈತಿ. ಸತ್ತ ಮಣ್ಣಿಗೆ ಜೀವ ತುಂಬೋ ಶಕ್ತಿ ಸಗಣಿ ಗಂಜಲಕ್ಕೆ ಮಾತ್ರ ಇರೋದು. ಅದಕ್ಕ ನೋಡವ, ನಾವು ಮತ್ತ ಈ ಗೋ ಕೃಷಿ ಪ್ರಾರಂಭ ಮಾಡಿವಿ, ನಮ್ಮ ನಾಟಿ ತಳಿಗಳನ್ನ ಹುಡುಕಿ ಸಾಕ್ತಾ ಇದ್ದೀವಿ. ಆದ್ರೆ ಏನ್ ಮಾಡೋದು, ಈ ಹಸುಗಳು ಅಚ್ಚೇರು, ಪಾವು, ಚಟಾಕು ಹಾಲು ಕೊಡ್ತವೆ, ಅದರಿಂದ ಏನಾಗುತ್ತೆ ಹೇಳ್ರಿ ಶಿವಣ್ಣರೇ? ಮಿಶ್ರ ತಳಿ ರಾಸು ಹೆಚ್ಚು ಹಾಲು ಕೊಡ್ತವೆ ಖರೆ ಗಂಗಮ್ಮ, ಆದ್ರ ನಮ್ಮ ನಾಟಿ ಹಸುಗಳ ಹಾಲಿನಲ್ಲಿರುವ ವಿಶೇಷ ಗುಣ ಶಕ್ತಿ ಆ ಹಾಲಿಗೆ ಬರುವುದಿಲ್ಲ ಬಿಡು. ಹಂಗಂತ ಹೆಚ್ಚು ಹಾಲು ಕೊಡೋ ಹಸುಗಳು ಇದ್ರೆ ತಪ್ಪೇನು ಇಲ್ಲ. ಬರೀ ದುಡ್ಡಿನ ಸಂಬಂಧ ಯೋಚನೆ ಮಾಡಿ ನಮ್ಮ ಮೂಲ ತಳಿ ಕಳ್ಕೋಬಾರದು, ಏನಂತೀರವ? ಹಿಂಗ್ ಮಾಡಿ ಅದೆಷ್ಟೋ ತಳಿಗಳು ಕಣ್ಮರೆ ಆಗೋ ಅಂತಕ್ಕೆ ಬಂದಿವೆ ಅಂತೆ, ಈಗಾದ್ರೆ ಗತಿ ಏನು? ಅದಕ್ಕ ಹೇಳೋದು, ಎರಿ ನೀರು ಎರಡನ್ನು ಉಳಿಸೋ ಕೆಲಸ ಮಾಡಕ್ಕಬೇಕು. ಹಳೆದನ್ನ ಉಳಿಸಿ ಹೊಸದನ್ನ ಬೆಳೆಸಿದ್ರ ಆಯ್ತು. ಹಂಗಂತ ಕೊಳ್ಳು ಬಳ್ಳಿ ಸಂಬಂಧ ಮುಖ್ಯ ಅನ್ನೋ ಪ್ರಜ್ಞೆ ಇರ್ಬೇಕು. ಏನ್ ಉಳಿಸ್ತೀವೋ ಏನೋ, ನಾಟಿ ಬೀಜ, ದನ, ಕರು, ಕುರಿ, ಮೇಕೆ, ಎಮ್ಮೆ, ಎತ್ತು, ಗಿಡ, ಮರ ಎಲ್ಲ ಹೈಬ್ರಿಡ್ ಆಗಿ ಕುಂತೈತಿ. ಅಲ್ಲೊಬ್ರು ಇಲ್ಲೊಬ್ರು ಇಂತಹ ಪ್ರಯತ್ನ ಮಾಡಿದ್ರೆ ಆಗುತ್ತಾ ಅಂತೀನಿ. ದೊಡ್ಡ ಹಾಲದ ಮರ ಆ ಸಣ್ಣ ಬೀಜದ ಒಳಗೆ ಕಾದುಕೊಂಡು ಕುಡಿದುಕೊಂಡು ಹೆಮ್ಮರವಾಗಿ ಬೆಳೆಯೋ ಸೋಜಿಗ ನೋಡಿಲ್ಲೇನವ ನೀನು? ಎಂತ ದೊಡ್ಡ ಪ್ರಯಾಣಕ್ಕೂ ಒಂದು ಚಿಕ್ಕ ಹೆಜ್ಜೆನೆ ಪ್ರಾರಂಭ ಅಲ್ಲೇನಾ? ಇದೊಂದು ದೊಡ್ಡ ಕೆಲಸ ಖರೆ, ಆದ್ರ ಚಿಕ್ಕ ಪ್ರಯತ್ನದಿಂದ ಆಗಾಕಬೇಕು ನೋಡು. ಹಿಂದೆಲ್ಲ ಮನೆಯಲ್ಲಿ ಎಷ್ಟು ದನ ಕರು ಕುರಿ ಇದಾವೆ ಅಂತ ನೋಡಿ ಅಂತ ಮನೆಗೆ ಹೆಣ್ ಕೊಡೋರು ತರೋದು ಮಾಡ್ತಾ ಇದ್ರು. ಈಗ ದನ ಕರು ಇದ್ದ ಮನೆಗೆ ಸಂಬಂಧ ಬೆಳೆಸೋಕೆ ಯಾರು ಬರಲ್ಲ, ಏನ್ ದನ ಸಾಕೋದೋ ಏನೋ. ಆ ಕಾಲದಾಗ ಪಶು ಸಂಪತ್ತಿದ್ದವರು ಶ್ರೀಮಂತರು ಅಂತ ಕಾಣ್ತಿದ್ರು, ಈಗ ಇದ್ದವರನ್ನ ನೋಡೋ ದೃಷ್ಟಿನೇ ಬ್ಯಾರ ಅದ. ಆದ್ರೆ ಯಾವ ಹೈಟಿ ಬಿಟಿ ಬಂದ್ರು ಸಿಂಹಾಸನಗಳು ಎದ್ದ್ ಬಿದ್ರು ಉಣ್ಣಾಕ ತಿನ್ನಾಕ ಬೆಳೆಯದ್ ಕೊಡವ ರೈತನೇ ಅನ್ನೋ ಸತ್ಯ ಎಲ್ರು ತಿಳ್ಕೋಬೇಕಪ್ಪ. ದುಡಿಯೋ ಮಂದಿನ ಕಡೆಗಣಸು ಇವತ್ತು ಚಂದ ಕಾಣಬಹುದು, ಆದ್ರೆ ಒಳ್ಳೇದಂತೂ ಅಲ್ಲ. ಅದನ್ನ ಏನ್ ಹೇಳೋದು ಬಿಡು, ಅದು ತಾನಾಗೆಯ ಎಲ್ರಿಗೂ ಒಂದಿನ ತಿಳಿಲೇಬೇಕು. ಅದಿರ್ಲಿ, ನೀವು ಅಷ್ಟೊಂದು ಹಸು ಕಟ್ಟಿದ್ದೀರಲ್ಲ, ಅದನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀರ ಏಂತೀನಿ? ಅದೇನು ದೊಡ್ಡ ತಲಿಬ್ಯಾನಿ ಅಲ್ಲ ತಾಯಿ, ನಾವು ಗಂಡ ಹೆಂಡತಿ ಒಟ್ಟಿಗೆ ಸೇರಿ ದುಡಿತೇವೆ. ಮೊದಲಿನಂಗೆ ಬರೀ ಸಗಣಿ ಹಾಲು ಅಷ್ಟ ಮಾರೋದಿಲ್ಲ, ಮೌಲ್ಯವರ್ಧನೆ ಮಾಡ್ತೇವು, ಅದರಿಂದ ರೊಕ್ಕ ಸ್ವಲ್ಪ ಜಾಸ್ತಿನೇ ಸಿಗ್ತಾವ್ ನೋಡು. ಮೌಲ್ಯವರ್ಧನೆ ಮಾಡೋದು ಅಂದ್ರೆ ಏನಪ್ಪ? ನಮಗಂತೂ ಅರ್ಥ ಆಗಿಲ್ಲ. ಏ ಅದೇನಂತ ದೊಡ್ಡ ಸಂಗತಿ, ಏನ್ ಅರ್ಥ ಆಗೋದಿಲ್ಲ ಅನ್ನಕ್ಕ? ಈಗ ನೋಡವ, ಸಗಣಿ ಐತೆ, ಅದನ್ನ ಹತ್ರ ಮಾರಿದ್ರೆ 5,000 ರೊಕ್ಕ ಸಿಗ್ತದ ಅನ್ನು. ಅದನ್ನ ಉಪಯೋಗ ಮಾಡಿ ಎರೆಹುಳು ಗೊಬ್ಬರ ಮಾಡಿ 10,000 ಸಿಗ್ತದ. ಹಂಗ ಹೊಲಕ್ಕೆ ಹಾಕಿದ್ರ ಏನ್ ಶಕ್ತಿ ಇರ್ತದೋ ಅದಕ್ಕಿಂತ ಇದರಲ್ಲಿ ಹೆಚ್ಚು ಶಕ್ತಿ ಬರ್ತದ. ಸಗಣಿಯಿಂದ ವಿಭೂತಿ ಮಾಡ್ತಾರೆ, ನಿಜವೇನಣ್ಣ? ಹೌದಾ ಮತ್ತ? ನಾವ ಮಾಡಕತ್ತೀವಿ ನೋಡು, ವಿಭೂತಿ, ಕುಳ್ಳು ಅಂದ್ರೆ ಬೆರಣಿ, ಸೊಳ್ಳಿ ಓಡಿಸೋ ಬತ್ತಿ, ಗೊಂಬಿ, ಸಮಾರಂಭಗಳಲ್ಲಿ ಕೊಡ್ತಾರಲ್ಲವ ನೆನ್ಪಿನ ಕಾಣಿಕೆ, ಇದೆಲ್ಲ ಮಾಡ್ತೀವಿ. ಇದೊಳ್ಳೆ ಸೂಜಗದ ಮಾತಾಯ್ತು ಬಿಡು. ಸಗಣಿ ಅಂದ್ರೆ ಸಗಣಿಯಪ್ಪ, ಇದ್ರಲ್ಲಿ ಇಷ್ಟೆಲ್ಲ ಮಾಡೋದು ಅಂದ್ರೆ ಗೊತ್ತೇ ಇಲ್ಲ. ಇಷ್ಟೇ ಅಲ್ಲ ತಂಗಿ, ಮೊಬೈಲ್ ಬಳಸೋ ಮುಂದ ಕೆಲವೊಂದು ವಿಕಿರಣಗಳು ನಮ್ಮ ಆರೋಗ್ಯಕ್ಕೆ ಅಷ್ಟಿಷ್ಟು ತ್ರಾಸ ಕೊಡ್ತಾವ, ಅದನ್ನ ತಡೆಯೋಕ ಅಂತ ಸಗಣಿ ಚಿಪ್ ಮಾಡಿ ಮೊಬೈಲ್ ಅಂಟಿಸ್ಕೊಳ್ಳೋ ಸಾಧನ ಮಾಡೀವಿ, ಜೊತೆಗೆ ಸಗಣಿಯಿಂದ ಸೋಫಾ ಕೂಡ ಮಾಡೀವಿ. ಸಗಣಿ ಸೋಪ್ ಅಂತ ಆರೋಗ್ಯಪೂರ್ಣ ಆಗ್ತೈತೆ ಅಂತಿ, ಚರ್ಮ ರೋಗ ಕಮ್ಮಿ ಆಗ್ತಾವ, ತಲೆ ಕೂದಲು ಉದುರೋದು ಕಮ್ಮಿ ಆಗ್ತದ, ಮೈ ಬೆವರಿನ ವಾಸನೆ ಹೋಗ್ತದ, ತಂಪಾಗಿರ್ತದ, ಮೈ ಹೊಳಪ್ ಬರ್ತದ. ಸಗಣಿ ಸೋಪ ಇದೆಲ್ಲ ಕೇಳಿರ್ಲಿಲ್ಲ, ಯಾಕೋ ನಂಬಿಕೆನೇ ಬರ್ತಾ ಇಲ್ಲ. ಇದ್ರಲ್ಲಿ ಇರ್ಲಿ, ತುಂಬಾ ಚೆನ್ನಾಗೈತಿ ಬಿಡು. ಸಗಣಿಯಿಂದ ಮತ್ತೇನ್ ಮಾಡ್ತೀರಿ? ಸಗಣಿ ಬಳಸ್ಕೊಂಡು ಬಣ್ಣ ಮಾಡ್ತೀವಿ, ಬಣ್ಣ ಅದ ಪೇಂಟ್ ಕಣ ತಾಯಿ, ಸಗಣಿ ಪೇಂಟ್ ಕ್ರಿಮಿ ನಾಶಕ ಅದ, ಮನೀನ ತಣ್ಣಗಿಡ್ತದ, ಜೊತೆಗೆ ಸಗಣಿ ಜೋಡಿ ಸುಣ್ಣ ಬಳಸಿ ಮನಿ ಗ್ವಾಡಿಗೆ ಲಪ ಮಾಡಬಹುದು. ಇದರಿಂದ ಮನೆಗೆ ಏರ್ ಕೂಲರ್ ಹಚ್ಚಿದಂಗ ಆಗ್ತದ ಗೊತ್ತೇನ ಮತ್ತ? ಮತ್ತ ದೀಪ, ಧೂಪ, ಆಟಿಕೆ ಸಾಮಾನು, ಅಲಂಕಾರಿಕ ವಸ್ತುಗಳು ಇನ್ನೂ ಮುಂತಾಗಿ ಮಸ್ತ್ ತಯಾರು ಮಾಡ್ತೀವಿ, ಹೌದಿಲ್ಲ? ಬರೀ ಸಗಣಿಲ್ ಮಾತ್ರನು ಗಂಜಲದಲ್ಲೂ ಏನಾದ್ರೂ ಮಾಡ್ತಿರೋ? ನೀ ಎಲ್ಲಿದ್ದೀಯ ತಾಯಿ? ಗಂಜಲ ಅಂದ್ರೆ ಏನಂದ್ಕೊಂಡೀಯ? ದಿವ್ಯವಾದ ಔಷಧಿ, ಅದರಿಂದ ಗೋಮೂತ್ರ ಆರ್ಕ ಅಂತ ಮಾಡ್ತೇವೋ? ಅದನ್ನ ಬಳಕೆ ಮಾಡೋದು ಹೆಂಗೆ, ಅದ್ರ ಉಪಯೋಗ ಏನು ಅಂತ ಸ್ವಲ್ಪ ತಿಳಿಸಿ ಹೇಳ್ರಿ. ಗೋಮೂತ್ರ ಅರ್ಕನ ತುಂಬಾ ಸರಿಯಾದ ರೀತಿಲಿ ವೈಜ್ಞಾನಿಕವಾಗಿ ಮಾಡಕ್ಬೇಕು, ಹಂಗ ಮಾಡಿರ್ತೀವಿ ಹೇಳು. ಪರಿಶುದ್ಧವಾದ ಅರ್ಕ ಅನ್ನೋದು 10 ಕಾಯಿಲೆಗಳಿಗೆ ಅತ್ಯುತ್ತಮವಾದ ಔಷಧಿ ಗೊತ್ತೇನು? ಅದೇನ್ ಮಾತು ಅಂತ ಆಡ್ತೀಯ ಬಿಡಣ, ನೀನು ಹಸಿನ ಗಂಜಲನ ಔಷ್ತಿ ಅಂದ್ರೆ ನಂಬೋ ಮಾತಾ ಇದು? ಏನಾದ್ರೂ ಮಾಡಿ ನಮಗೆ ಇದನ್ನ ಕುಡಿಸೋಕೆ ಪ್ಲಾನ್ ಹಾಕೊಂಡಂಗೆ ಕಾಣುತ್ತೆ. ಏನು ಹುಚ್ಚಿದೀಯ ನೀನು? ಅಂತ ಜರೂರತ್ತು ನಮ್ಗೇನೈತಿ ಹೇಳು. ಇದರ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋ ಕೆಟ್ಟ ಕಾಯಿಲೆ ದೂರವಾಗ್ತದ. ಎಂತೆಂತೋ ಮಾತ್ರೆ ಔಷಧಿ ಹೋಗದ ಗ್ಯಾಸ್ ಹಸಿನ ಮೂತ್ರಕ್ಕೆ ಹೋಗುತ್ತಾ ಹೇಳು. ಬಣ್ಣ ಬಣ್ಣದ ಔಷಧಿ ರಾಸಾಯನಿಕ ನಂಬುತ್ತೀರಿ? ನಮ್ಮ ದೇಸಿ ಪದ್ಧತಿ ನಂಬಂಗಿಲ್ಲ ನೀವು. ಇಷ್ಟೇ ಅಲ್ಲ, ನಮ್ಮ ರಕ್ತನಾಳಗಳನ್ನ ಶುದ್ಧವಾಗಿಡೋ ಶಕ್ತಿ ಇದಕ್ಕಿದೆ. ಅಲ್ಲಿನ ಕೊಬ್ಬಿನ ಅಂಶನ ಕಮ್ಮಿ ಮಾಡುತ್ತ, ದೇಹದ ಬೊಜ್ಜನ್ನ ಕರಗಿಸಿ ಆರೋಗ್ಯನ ಕಾಪಾಡೋ ಶಕ್ತಿ ಇದಕ್ಕಿದೆ, ಗೊತ್ತೇನು? ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಿದ್ರು ಅನ್ನಂಗೆ ಅನ್ನೋ ಕತೆ ಆಯ್ತು ನಮ್ದು. ಮನೆಯಲ್ಲಿ ಔಷಧಿ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತೀವಿ. ಮನಸ್ಸಿನ ಉನ್ಮಾದ ಖಿನ್ನತೆಯನ್ನ ಕಳೆದು ಮಾನಸಿಕ ಆರೋಗ್ಯ ಕೊಡೋ ಶಕ್ತಿ ಇದಕ್ಕಿದೆ. ಮಂಕ ಹಿಡಿದ ಮನಸ್ಸಿಗೆ ಉತ್ಸಾಹ ತುಂಬುತ್ತದ. ಎಷ್ಟು ಜನ ಈ ಹೊತ್ತು ಗಂಜಲನ ತಗೊಂಡೋಗಿ ಚರಂಡಿ ಸುರಿತಾರೆ. ಅಂತ ವಸ್ತುವಿನಲ್ಲಿ ಎಷ್ಟೊಂದು ಅದ್ಭುತ ಶಕ್ತಿ ಇದೆ, ಮತ್ತೆ ಯಾವ್ದಕ್ಕೆ ಅನುಕೂಲ ಮಾಡುತ್ತೆ ಇದು? ನಮಗೆ ಗೊತ್ತಿದ್ದೋ ಗೊತ್ತಿಲ್ದಾನೋ ನಮ್ಮ ಹೊಟ್ಟಿಗೆ ವಿಷ ತಿಂತ ಇರ್ತೇವು. ಅಂತ ವಿಷನ ದೇಹದಿಂದ ಹೊರಕಾಕುವ ಶಕ್ತಿ ಕೂಡ ಇದಕ್ಕಿದೆ. ಶೀತ, ಧೂಳು ಮುಂತಾದ ಕಾರಣದಿಂದ ಉಂಟಾಗೋ ಉಸಿರಾಟದ ಅನೇಕ ಸಮಸ್ಯೆ ದೂರ ಮಾಡ್ತದ. ಅಲ್ಲ, ಮತ್ತೆ ನೂರಾರು ವರ್ಷದಿಂದ ದನ ಕರು ಸಾಕ್ತಾ ಇದೀವಿ, ಇಷ್ಟು ದಿವಸ ಇದೆಲ್ಲ ನಮಗೆ ಗೊತ್ತೇ ಇಲ್ವಲ್ಲ? ಇದೆಲ್ಲ ತುಂಬಾ ಹಳೆಯ ಜ್ಞಾನ ಅದ. ಪುರಾತನ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಬರ್ದಿದಾರ. ನಮ್ಮಿಂದ ಮುಚ್ಚಿಟ್ಟಿದ್ದು ಈಗ ಮತ್ತೆ ತಿಳಿತಿದೆ ನೋಡು. ಮಿದುಳನ್ನ ಚುರುಕೊಳಿಸೋದಕ್ಕೆ ಇದು ಸಹಾಯ ಮಾಡ್ತದ. ಕ್ಯಾನ್ಸರ್ ಬಂದಂತೆ ತಡೆಯೋಕು ಕೂಡ ಇದರಿಂದ ಅವಕಾಶ ಅದ. ಚರ್ಮದ ಕಾಯಿಲೆನ ತಡೆಯೋಕೆ ಇದರಿಂದ ಕೂಡ ಸಾಧ್ಯ ಇದೆ. ಸಕ್ಕರೆ ಕಾಯಿಲೆ ಇದ್ದರೂ ಇದನ್ನ ಬಳಸಬಹುದೋ ಇಲ್ವೋ? ಅಗತ್ಯವಾಗಿ ಉಪಯೋಗ ಮಾಡಲಬಹುದು. ಇದರಿಂದ ರೋಗಿಗೆ ಒಳ್ಳೇದೇ ಆಗ್ತದ. ಅಷ್ಟಕ್ಕೂ ಯಾಕೆ ಕಿಡ್ನಿ ಚೆನ್ನಾಗಿಡೋಕೆ ಗೋಮೂತ್ರ ಹಾರ್ಕ ತುಂಬಾ ಒಳ್ಳೇದದ. ಬರೀ ಕಾಯಿಲೆ ಇದ್ದವ್ರು ಮಾತ್ರ ಕುಡಿಬೇಕಾ ಇದನ್ನ? ಹಂಗೇನಿಲ್ಲ ಹೇಳುವಾ, ಇದನ್ನ ಎಲ್ಲರೂ ಬಳಕೆ ಮಾಡಬಹುದು. ಬೇರೆ ಬೇರೆ ವಯಸ್ಸಿನವ್ರಿಗೆ ಬೇರೆ ಬೇರೆ ಪ್ರಮಾಣ ಇರ್ತದ. ಕ್ಷಯ ರೋಗ ಇದ್ದವರು ಇದ್ರ ಸೇವನೆ ಮಾಡೋದ್ರಿಂದ ಅನುಕೂಲ ಪಡಿಬಹುದು. ಕಾಮಾರ ರೋಗಕ್ಕೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡ್ತದ. ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಅಗದಿ ಹೆಚ್ಚು ಮಾಡೋಕ ಇದ್ರ ಬಳಕೆ ಮಾಡಬಹುದು. ಹಸಿವು ಚೆನ್ನಾಗಾಗೋದಕ್ಕ, ಬಾಯಿ ರುಚಿ ಕಾಕೊಂಡಾಗ, ಜ್ವರ ಇದ್ದಾಗ ಯಾವಾಗರೆ ಕುಡಿಲಕ್ಕ ಅಡ್ಡಿ ಇಲ್ಲ. ಹಂಗಾದ್ರೆ ನಾಳೆಯಿಂದ ನಾವು ಗೋಮೂತ್ರ ಕುಡಿಯೋದೇ ಅನ್ನು ಮತ್ತೆ? ಹಂಗೆಲ್ಲ ಮಾಡೋದ್ ಬೇಡ ನೋಡು ತಂಗಿ. ಇದ್ರ ಬಳಕೆಗೆ ಅದರದೇ ಆದ ರೀತಿ ರಿವಾಜ್ ಅಂತ ಅದ. ಡಾಕ್ಟರ್ ಕೂಡ ಮಾತನಾಡಲಾರ್ದ ಇದ್ರ ಬಳಕೆ ಮಾಡೋದು ಸರಿ ಇಲ್ಲ. ನಮ್ ದೇಹದ ಪ್ರಕೃತಿ ಮ್ಯಾಗ ಹೆಂಗೆ ಕುಡಿಬೇಕು, ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು ಅಂತ ಅವರು ಹೇಳ್ತಾರ. ಯಾವ ಹಸುವಿಂದಾದ್ರೂ ಯಾವಾಗ ಬೇಕಾವಾಗ ಹಿಡ್ಕೊಂಡು ಕುಡಿಬಹುದೇನು? ಅದು ತಪ್ಪು. ಗೋಮೂತ್ರ ಒಳ್ಳೇದು ಅಂತ ಹೆಂಗ್ ಬೇಕಂಗೆ ಬಳಸಬಾರ್ದು. ದೇಸಿ ಆಕಳ ಆಗಿರ್ಬೇಕು, ಅದ್ರ ಆರೋಗ್ಯ ಚೆನ್ನಾಗಿರ್ಬೇಕು, ಪ್ರಕೃತಿನಲ್ಲಿ ಓಡಾಡಿ ಮೇಯ್ತಾ ಇರೋ ಹಸು ಆಗಿರ್ಬೇಕು. ಗೋಮೂತ್ರನ ಸರಿಯಾದ ರೀತಿನಲ್ಲಿ ತಯಾರು ಮಾಡಿರ್ಬೇಕು, ನಂಬಿಕಸ್ತರಿಂದ ತಯಾರಾಗಿರ್ಬೇಕು. ಹೌದೇಳಪ್ಪ, ಇತ್ತೀಚೆಗೆ ಸಾವಯವ ಸಾವಯವ ಅಂತ ಹೇಳಿ ಅದೆಷ್ಟೋ ಮೋಸಗಳು ನಡೀತಾ ಇಲ್ವ. ಸಾವಯವ ಗೊಬ್ಬರ ಔಷಧಿ ಉತ್ಪನ್ನ ಅಂತ ಹೇಳಿ ಅದರಲ್ಲೂ ದುಡ್ಡು ಮಾಡೋ ಜನ ಜಾಸ್ತಿ ಆಗಿದ್ದಾರೆ. ಮೂಗಿನ ಕೂಡ ನೆಗಡೆ ಬಂದಂಗ ಒಳ್ಳೆಯವ್ರು ಕೂಡ ಕೆಟ್ಟದ್ದು ಮೊದ್ಲಾ ಬಂದ್ಬಿಡ್ತದ. ಇದರಂಗ ಮುನ್ನೆಚ್ಚರಿಕೆ ಎಲ್ರಿಗೂ ಇರಬೇಕು. ನಾವು ಇದ್ಬದ ಹಸು ಕರು ಸಾಕೋದಿಕ್ಕೆ ಆಗಲ್ಲ, ಅದರಿಂದ ಯಾವುದೇ ಲಾಭ ಇಲ್ಲ ಅಂತ ಮಾರ್ತಾ ಇದ್ದೀವಿ ಕಣವ. ನಾವು ಅದೇ ಹಸುನ ಲಾಭ ನಷ್ಟ ವಿಚಾರ ಮಾಡ್ದ ನಮ್ ಕರ್ತವ್ಯ ಅಂತ ಮಾಡ್ತಾ ಇದ್ದೀವಿ. ನಡಿಯೋಕ್ ಚಾಲು ಮಾಡಿದ್ರೆ ದಾರಿ ತಾನಾಗೆ ಸಿಗುತ್ತೆ. ಅದು ನಿಜ ಬಿಡಣ, ನೀವೇ ನೋಡಿ ಎಷ್ಟೊಂದ್ ದಾರಿ ಕಂಡ್ಕೊಂಡಿದ್ದೀರಾ. ಸಮಸ್ಯೆ ಅನ್ನೋದು ನೆಪ ಅಷ್ಟ, ಮಾಡೋ ಮನಸ್ಸು ಮುಖ್ಯ. ಕೃಷಿ ಅನ್ನೋದು ಉದ್ಯಮ ಆಗ್ತಾ ಆಗ್ತಾ ನಮ್ಮಂತ ಸಣ್ಣ ರೈತರು ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಜೊತೆಗೆ ಈ ಪ್ರಾಣಿ ಪಕ್ಷಿಗಳ ರೇಜಿಗೆ ಬೇಡ ಅಂತ ನಮ್ ಜವಾಬ್ದಾರಿನೂ ನಾವು ಕೂಡ ಮರ್ತೇ ಇದ್ದೇವೆ. ಎಡರು ತೊಡರು ಯಾವ ಕೆಲಸದಲ್ಲಿಲ್ಲ ಹೇಳಿ, ಪ್ರಯತ್ನ ಅಂತೂ ಮಾಡಲೇಬೇಕಲ್ಲ. ಅದ್ರ ಜೊತೆಗೆ ರೈತರಿಗೆ ರೈತಾಪಿ ಬದುಕಿಗೆ ಇನ್ನಿಷ್ಟು ಮತ್ತಿಷ್ಟು ಗೌರವ ಕೂಡ ಬೇಕಾಗುತ್ತೆ. ಕೆಲವೊಂದು ಜನಕ್ಕೆ ಬೇಸಾಯ ಮಾಡೋದು ಅಂದ್ರೆ ಒಂಥರ ತಾತ್ಸರ. ಇಲ್ಲಿ ನಾವು ಕೈ ಕೆಸರು ಮಾಡಿಕೊಂಡ್ರೆ ತಾನೇ ಅಲ್ಲಿ ಅವರು ಬಾಯಿ ಮೊಸರಾಗೋದು. ಅಷ್ಟಲ್ದೆ ಏನ್ ಮತ್ತ, ನಾವು ಬೆಳೆಯೋ ಹೊತ್ತಿ ಅವ್ರ ಮೈ ಮೇಲ ಬೆಳ್ಳಗೆ ಹೊಳಿತದ ಅಲ್ಲ, ಅವಾಗಾರು ನಮ್ ನೆನಪು ಬರಕಬೇಕು ನೋಡು. ಇಲ್ಲ ಅಂದ್ರ ಏನ್ ಮಾಡಿ ಏನಾದಿತ್ತು? ಎಂತಹ ಮಾತದು! ಯಾರಾದ್ರೂ ಮೆಚ್ಚಲಿ ಅಂತ ಕೆಲ್ಸ ಮಾಡೋದು ಯಾವ ನ್ಯಾಯ ಹೇಳಿ? ಕಾರ್ಮಿಕರು ಅವ್ರ ಕೆಲ್ಸನ ಮಾಡ್ತಾರೆ, ನೌಕರಿ ಮಾಡೋರು ಅವ್ರ ಕೆಲ್ಸನ ಅವ್ರು ಮಾಡ್ತಾರೆ. ಹಂಗೆ ನಾವು ಕೂಡ ನಮ್ ಜವಾಬ್ದಾರಿ ನಾವು ಮಾಡೋದಪ್ಪ. ಯಾಕಿಲ್ಲ ಹೇಳವಾ? ಅನ್ನ ತಿನ್ನೋ ಮನಸಾರಿಗೆ ಇದೆಲ್ಲ ಗೊತ್ತಾ ಇರ್ತದ. ಅವ್ರವ್ರ ಕಸುಬಿಗೆ ಅದರದ್ದೇ ಆದ ಗೌರವ ಇರಾಕ್ಬೇಕು ಅಂತ ಯಾರೋ ಒಬ್ಬ ತಿಳಿಗೇಡಿ ಎಲ್ಲ ಕಡೆ ಇದ್ದೇ ಇರ್ತಾರೆ. ಏನ್ ಮಾಡೋದು? ಅವರವರ ಭಾವಕ್ಕೆ, ಅವರವರ ಬಕುತಿಗೆ, ಅವರವರಿಗೆಲ್ಲ ಗುರು ನೀನೊಬ್ಬನೇ ಅಂತ ತಿಳಿದವ್ರು ಹೇಳಿಲ್ಲೇನು? ಅದೆಲ್ಲ ಇರ್ಲಿ ಬಿಡಿ, ಈಗ ನಾವು ಮತ್ತೆ ಹಸು ಕರು ಸಾಕೋದು ಶುರು ಮಾಡ್ಬೇಕು ಅನಿಸ್ತಾ ಇದೆ. ನೀವು ಏನಂತೀರ ಗಂಗಮ್ಮ? ಗಂಗಮ್ಮ ಏನ್ ಬೇಡ ಅನ್ನೋ ಪೈಕಿ ಅಲ್ಲ ಅಂತೀನಿ. ಬೇಡ ಅನ್ನಕ್ಕೆ ಕಾರಣ ಏನು ಕಾಣ್ತಾ ಇಲ್ಲ. ಸಮಸ್ಯೆಗಳು ಇದ್ದೇ ಇರ್ತವೆ, ಹಂಗಂತ ಕೈ ಕೊಟ್ಕೊಂಡು ಕುತ್ಕೊಳಕ್ ಆಗುತ್ತಾ? ಈಗ ಮೊದ್ಲ ಒಂದ್ ಕೆಲಸ ಮಾಡಿ, ನಮ್ ಕೂಡ ನಮ್ಮೂರಿಗೆ ಬನ್ನಿ. ಅಲ್ಲಿ ನಾವೇನ್ ಮಾಡಿವಿ, ಹೆಂಗ್ ಮಾಡಿವಿ ಅನ್ನುವುದ ಅಧ್ಯಯನ ಮಾಡಿ. ಹಸು ಸಾಕೋದು ನಮಗೆ ಹೊಸದೇ, ವಿಚಾರ ಮಾಡೋಕೆ ಏನಿದೆ, ನೋಡಕ್ಕೇನಿದೆ. ನೀ ಹೇಳೋದು ನಿಜಾನ ಅದ. ಆದ್ರೂ ನಮ್ ಕೂಡ ಬಂದ್ರೆ ನಮ್ಮಲ್ಲಿರೋ ತಳಿಗಳು, ಅವುಗಳ ವಿಶೇಷತೆಗಳು, ನಾವು ಮಾಡ್ಕೊಂಡಿರೋ ವ್ಯವಸ್ಥೆ, ಇದನ್ನೆಲ್ಲ ತಿಳಿಯೋಕೆ ಅನುಕೂಲ ಆಗ್ತದ. ಅದ್ರಲ್ಲಿ ತಪ್ಪೇನಿಲ್ಲ. ಮರಕ್ಕಿಂತ ಮರ ದೊಡ್ಡದು ಅಂತ ಕೇಳಿಲ್ವೆ? ಮಾಡಿ ಕಲಿ ನೋಡಿ ತಿಳಿ ಅಂತ ಕಲಿಯೋಕೆ ತಿಳಿಯೋಕೆ ಇಂಜರಿಕೆ ಯಾಕೆ? ಇದು ನೋಡವ ಮಾತು ಅಂದ್ರ ನಾವರ ಇದಕ್ಕ ಬಂದದ್ದು. ರೈತರು ಅಂದ್ರ ಒಬ್ರಿಗೊಬ್ರು ಕೂಡಿ ಕಲಿಯಾಕ್ಬೇಕು ನೋಡು. ಬರೀ ಇಷ್ಟೇ ಅಲ್ಲ, ಈ ಗೋವುಗಳ ಬಗ್ಗೆ ತಿಳಿಯೋದು ಇನ್ನೂ ಭಾರಿ ಅದ. ಮೇವಿನ ತಳಿಗಳು, ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆಯಿಂದ ಇದ್ರ ಸಂಬಂಧ ದೊರೆಯೋ ಪ್ರಯೋಜನ ಇತ್ಯಾದಿಗಳು. ಮುಂದ ಅದನ್ನು ಕೂಡ ಮಾತಾಡೋಣಂತ. ಗೋವಿನ ಹಾಡೆ ಇಲ್ಲೇನು? ರೇ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಸುಟ್ಟರೆ ಸೊಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ಉಳುವೇನ ಭೂಮಿಯನು ಹೊರುವೆನ ಹೇರನ್ನು, ಉಳುವೇನ ಭೂಮಿಯನು ಹೊರುವೆನ ಹೇರನ್ನು, ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ, ಕಳಪೆಯಾಗಿ ಹನೆಲವ ನಗುವ ತೋಪನು ಮಾಡ್ಪಿ, ಕಳಪೆಯಾಗಿ ಹನೆಲವ ನಗುವ ತೋಪನು ಮಾಡ್ಪಿ, ನೀನಾರಿಗಾದೆಯೋ ಏಲೆ ಮಾನವ, ಹರಿ ಹರಿ ಗೋ ನಾನು, ಹರಿ ಹರಿ ಗೋ ನಾನು. ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ, ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ, ಮೇದು ಮನಗೈದು ನಾನ ಅಮೃತವ ನೀವೆ, ಮೇದು ಮನಗೈದು ನಾನ ಅಮೃತವ ನೀವೆ, ಅದನ್ನುಂಡು ನನಗೆರಡು ಬಗೆಯುವ ಮಾನವ ಹೇಳು, ಅದನ್ನುಂಡು ನನಗೆರಡು ಬಗೆಯುವ ಮಾನವ ಹೇಳು, ನೀನಾರಿಗಾದೆಯೋ ಏ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ಇದುವರೆಗೂ ಹಸು ಮತ್ತು ಹಸುವಿನ ಉತ್ಪನ್ನಗಳು ಭಾಗ ಒಂದು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರೀತಿಯ ಕೇಳುಗರೆ, ಈ ವಾರದ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮವನ್ನ ನೀವು ಕೇಳಿದಿರಿ ಅಂತ ಆದ್ರೆ, ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಪತ್ರದ ಮುಖಾಂತರ ಬರೆದು ನಮಗೆ ಕಳುಹಿಸಿ. ನಿಮ್ಮ ಹೆಸರುಗಳನ್ನ ಮುಂದಿನ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.